ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ, ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿವಿ ಲಸಿಕೆ, 9 ತಿಂಗಳ ನಂತರ 1.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 1.5 ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ವರಸೆ ದಡಾರ ರುಬೆಲ್ಲಾ ಲಸಿಕೆ, 2.5 ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ, ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಅಶ್ವಿನಿ ಪಾಟೀಲ್, ಸಹಾಯಕ ಸಂಶೋಧಕಿ ಬೇಸಾಯ ಶಾಸ್ತ್ರದಲ್ಲಿ. ನೈಸರ್ಗಿಕ ಕೃಷಿ ಯೋಜನೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನೀಗ ಶೇಂಗಾ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಎಣ್ಣೆ ಕಾಳುಗಳ ರಾಜ, ಬಡವರ ಬಾದಾಮಿ ಎಂದೇ ಪ್ರಸಿದ್ಧಿ ಪಡೆದ ಶೇಂಗಾ ಬೆಳೆಯು ಉತ್ತಮವಾದ ಅಡುಗೆ ಎಣ್ಣೆ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಶೇಂಗಾ ಬೆಳೆಯಲ್ಲಿ ಇಳುವರಿ ಗಣನೀಯವಾಗಿ ಕುಸಿತ ಕಂಡು ಬರುತ್ತಿದೆ. ಕಡಿಮೆ ಇಳುವರಿಗೆ ಸೂಕ್ತವಾದ ತಳಿಗಳ ಬಿತ್ತನೆ ಮಾಡದೇ ಇರುವುದು, ಬಿತ್ತನೆ ಪದ್ಧತಿ ಮತ್ತು ನಿರ್ವಹಣೆ ಅತಿ ಅವಶ್ಯವೆನಿಸುತ್ತದೆ. ಆದ್ದರಿಂದ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಜಮೀನನ್ನು ತಯಾರಿಕೆ ಮಾಡಿ ಶಿಫಾರಿತ ತಳಿಗಳೊಂದಿಗೆ ಶಿಫಾರಿತ ಪ್ರಮಾಣದಲ್ಲಿ ಬಿತ್ತನೆ ಬೀಜ ಬಳಸಿ ಬೀಜೋಪಚಾರ ಮಾಡಿ ನಿಗದಿತ ಪ್ರಮಾಣದಲ್ಲಿ ಪೋಷಕಾಂಶ ಮತ್ತು ನೀರಾವರಿ ಒದಗಿಸಿ ಏರು ಮತ್ತು ಮಡಿ ಪದ್ಧತಿಯಲ್ಲಿ ಬೇಸಾಯ ಮಾಡಿದರೆ ಹೆಚ್ಚು ಇಳುವರಿ ಮತ್ತು ಗುಣಮಟ್ಟದ ಕಾಯಿ ಮತ್ತು ಬೀಜವನ್ನು ಪಡೆಯಬಹುದಾಗಿದೆ. ಹಾಗಾದರೆ ತಳಿಗಳ ಆಯ್ಕೆ ಯಾವುದು ಎಂದರೆ TH256 ಮತ್ತು DH257 ಮತ್ತು ಕದ್ರಿ ಲೇಫಾಕ್ಷಿಯು ನೂತನವಾಗಿ ಬಿಡುಗಡೆ ಮಾಡಿದ ಹೆಚ್ಚು ಇಳುವರಿ ನೀಡುವ ತಳಿಗಳಾಗಿವೆ. ಮತ್ತೆ ಪೋಷಕಾಂಶಗಳ ನಿರ್ವಹಣೆ. ಕರಾವಳಿ ಭಾಗದಲ್ಲಿ ಮಣ್ಣು ಆಮ್ಲೀಯವಾಗಿರುವುದರಿಂದ ಪ್ರತಿ ಎಕರೆಗೆ 200 ಕೆಜಿಯಷ್ಟು ಸುಣ್ಣವನ್ನು ಮಣ್ಣಿಗೆ ಸೇರಿಸುವುದು ಅವಶ್ಯಕವಾಗಿದೆ ಮತ್ತು ಪ್ರತಿ ಎಕರೆಗೆ 20 ಕೆಜಿ ಯೂರಿಯಾ, 100 ಕೆಜಿ ಶಿಲಾರಂಜಕ ಮತ್ತು 25 ಕೆಜಿ ಮೊರಾಟ ಆಫ್ ಪೊಟ್ಯಾಷ್ ಅನ್ನು ಒದಗಿಸಬೇಕು. ಶೇಂಗಾ ಬೆಳೆಯು ದ್ವಿದಳ ಧಾನ್ಯಗಳ ಗುಂಪಿಗೆ ಸೇರಿದ್ದು ರೈಸೋಬಿಯಂ ಅಣುಜೀವಿ ಗೊಬ್ಬರವನ್ನು ಹಾಗೂ ರಂಜಕ ಕರಗಿಸುವ ಸೂಕ್ಷ್ಮ ಜೀವಿ ಗೊಬ್ಬರವನ್ನು ಪ್ರತಿ ಎಕರೆ ಬೀಜಕ್ಕೆ 1 ಕೆಜಿ ಉಪಯೋಗಿಸುವುದು ಉತ್ತಮ. ಹಾಗೆಯೇ ಶಿಲೀಂಧ್ರನಾಶಕ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ಶೇಂಗಾ ಬೆಳೆಯಲ್ಲಿ ಕಳೆ ನಿರ್ವಹಣೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 0.4 ಲೀಟರ್ ಪೆಂಡಿಮಿಥಾಲಿನ್ 30 EC ಇದನ್ನು 300 ಲೀಟರ್ ನೀರಿಗೆ ಹಾಕಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮಾರನೇ ದಿನ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಇದರಿಂದ ಮೊದಲ ಹಂತದ ಕಳೆ ನಿರ್ವಹಣೆ ಆಗುತ್ತದೆ. 30 ದಿವಸಗಳ ನಂತರ ಕೈಗಸ ತೆಗೆಯುವುದು ಸೂಕ್ತವಾಗುತ್ತದೆ. ಕರಾವಳಿ ಭಾಗದಲ್ಲಿ ಮುಂಗಾರಿನಲ್ಲಿ ಭತ್ತವನ್ನು ಬೆಳೆಯುವುದರಿಂದ ಭತ್ತದ ಹುಲ್ಲು ಇದ್ದರೆ ಅದನ್ನು ನೀವು ಮಲ್ಚಿಂಗ್ ಅಂದರೆ ಹೊದಿಕೆಯಾಗಿ ಭತ್ತದ ಸಾಲುಗಳಲ್ಲಿ ಹೊದಿಸುವುದರಿಂದ ಕಳೆಗಳನ್ನು ಕೂಡ ನಿರ್ವಹಿಸಬಹುದು. ಅದರ ಜೊತೆಗೆ ಮಣ್ಣಲ್ಲಿರುವ ಮಾಯಿಶ್ಚರ್ ಕಂಟೆಂಟ್ ಅನ್ನು ಕೂಡ ನಾವು ಸೂರ್ಯನ ಶಾಖಕ್ಕೆ ಆರಿ ಹೋಗದಂತೆ ಕೂಡ ತಡೆಗಟ್ಟಬಹುದು. ಇದರಿಂದ ಶೇಂಗಾ ಬೆಳೆಯಲ್ಲಿ ಸಮಯೋಚಿತ ಸಸ್ಯ ಸಂರಕ್ಷಣಾ ಕೈಗೊಂಡಲ್ಲಿ ಎಕರೆಗೆ 8-14 ಕ್ವಿಂಟಲ್ ಶೇಂಗಾಕಾಯಿ ಜೊತೆಗೆ ದನಕರುಗಳಿಗೆ ಯೋಗ್ಯವಾದ ಶೇಂಗಾ ಹೊಟ್ಟನ್ನು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 761921206268. ಧನ್ಯವಾದಗಳು. ಇದೀಗ ಕೇಳಿ ಸಿರಿಧಾನ್ಯ ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳು. ಈ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಸ್ಎಂ ಅರೇಖಾ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಸ್ಎಂ ರೇಖಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ರೇಖಾ ಅವರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ರೇಖಾ ಅವರ ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವು ಮೂಲತಃ ಕೃಷಿಕರೇ. ನಮ್ದು ತವರು ಮನೆಯಲ್ಲೂ ಕೃಷಿನೇ, ನಾವು ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲೂ ಕೃಷಿನೇ. 15 ವರ್ಷ ಆಗಿದೆ ಮದುವೆಯಾಗಿ. ನಾವು ಕೃಷಿನೇ ನಮ್ಮ ಕಸಬಾಗಿದೆ. ನಿಮ್ ತಂದೆ ತಾಯಿಯವರು ಕೃಷಿಕರು ಅಂತಂದ್ರಿ, ಅಲ್ಲಿ ಎಲ್ಲ ಕೃಷಿ ಬದುಕೆಲ್ಲ ಕಲಿಸಿಕೊಟ್ಟಿದ್ರ ನಿಮ್ಗೆ? ಹೌದು ಸರ್, ನಾವು ಶಾಲೆಗೆ ಹೋಗ್ತಾ ಓದ್ತಾ ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಮಾಡ್ತಕ್ಕಂಥದ್ನೆಲ್ಲ ನಾವು ನೋಡ್ತಾ ಇದ್ವಿ, ಹಿಂಗೆ ಕಲಿತಾ ಇದ್ವಿ ಸರ್. ಏನಾರು ಸಹಾಯ ಮಾಡ್ತಾ ಇದ್ವಿ ಅವರಿಗೂ. ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರಿ? ವಿದ್ಯಾಭ್ಯಾಸ ನಮ್ದು PUC ವರೆಗೆ ಮಾಡಿದೆ ಸರ್. ಆಮೇಲೆ 2 ವರ್ಷ ಹಿಂಗೆ ಕೃಷಿಯಲ್ಲೇ ತೊಡಗಿಸ್ಕೊಂಡು ಆಮೇಲೆ ಮದುವೆ ಮಾಡಿದ್ರು. ಇಲ್ಲೂ ಸಹ ನಾವು ರೈತರಾಗಿ ಕೆಲಸ ಮಾಡ್ತಾ ಇದ್ವಿ. ಈಗ ಅಪ್ಪ ಅಮ್ಮ ಕೃಷಿ ಬದುಕು ಕಲಿಸಿಕೊಟ್ಟದ್ದು ಇಲ್ಲಿ ಗಂಡನ ಮನೇಲಿ ಅನುಕೂಲ ಆಯ್ತು ಅನ್ಸುತ್ತಾ? ಹೌದು ಸರ್, ಅನುಕೂಲ ಆಯ್ತು. ಈಗ ಯಾರು ಹುಟ್ಟತಾನೆ ಯಾವ್ದನ್ನು ಕಲ್ತಿರಲ್ಲ, ನಾವು ಕೆಲವೊಂದನ್ನ ನೋಡಿ ತಿಳ್ಕೊಬೇಕು, ಮತ್ತೆ ಅವ್ರು ಮಾಡ್ತಾ ಇದ್ದ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಗಂಡನ ಮನೆಯಲ್ಲಿ ಕೃಷಿ ಜಮೀನು ಎಷ್ಟಿದೆಯಮ್ಮ? ಸರ್, ಇದೆ ಸರ್, 1 ಎಕರೆ ಇದೆ. ನೀರಾವರಿನ ಖುಷ್ಕಿ ಜಮೀನು? ನೀರಾವರಿ ಇದೆ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ಹಂಗೆ ಖುಷ್ಕಿ ಜಮೀನು ಇದೆ. ಈ ಬೆದ್ಲ್ ಜಮೀನಲ್ಲಿ ಏನೇನ್ ಬೆಳೆಗಳು ಬೆಳಿತೀರ? ನೀರಾವರಿಯಲ್ಲಿ ಏನೇನ್ ಬೆಳೆಗಳು ಬೆಳಿತೀರ? ಈಗ 2 ವರ್ಷದಿಂದ ತುಂಬಾ ಚೆನ್ನಾಗಿ ಮಳೆ ಆಗಿದೆ ಸರ್. ಹಂಗಾಗಿ ನಮಗೆ ತೆಂಗು, ನಾವು ಅದರೊಳಗಡೆ ನಾವು ರಾಗಿ ಕೂಡ ಮಾಡ್ತಾ ಇದೀವಿ. ಹಂಗಾಗಿ ಮಳೆ ಚೆನ್ನಾಗಿರೋದ್ರಿಂದ ನಾವು ನೀರಾವರಿ ಯಾವ್ದನ್ನು ಬಳಸ್ಕೊಂಡಿಲ್ಲ, ಹಂಗೆ ಬೆಳೆಗಳನ್ನ ಬೆಳಿತಾ ಇದೀವಿ. ಏನೇನ್ ಬೆಳೆಗಳು ಬೆಳಿತೀರ? ಈ ತೆಂಗಿನ ಬಿಟ್ಟರೆ ಮತ್ತೆ ಸಿರಿಧಾನ್ಯಗಳು ಬೆಳಿತೀವಿ ಅಂತಂದ್ರಲ್ಲ, ಏನೇನ್ ಸಿರಿಧಾನ್ಯಗಳು ಬೆಳಿತೀರ? ಸಾವೆ, ಮತ್ತೆ ರಾಗಿ, ನವಣೆ, ಊರ್ಲ, ಮಾರ್ಕ ಬೆಳಿತಾ ಇದ್ದೀವಿ. ಎಲ್ಲ ಇಳುವರಿ ಯಾವ ರೀತಿ ಬರುತ್ತಮ್ಮ? ಚೆನ್ನಾಗಿ ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಕೃಷಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ ಅಂತೀರ? ಹೌದು. ಈ ಸಿರಿಧಾನ್ಯಗಳು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಅದೇ ಸರ್, ಬೇಸಿಗೆಯಲ್ಲಿ ಚೆನ್ನಾಗಿ ಬೇಸಾಯ ಮಾಡಿ ಇಟ್ಕೊಂತೀವಿ, ಆಮೇಲೆ ಮಳೆ ಬಂದ ತಕ್ಷಣ ಬೇಸಾಯನ ಓಡಿಸ್ತೀವಿ. ಅಂದ್ರೆ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡ್ತೀರಾ? ಹೌದು ಸರ್, ಮಾಡ್ತೀವಿ. ಮಾಗಿ ಉಳುಮೆ ಮಾಡೋದ್ರಿಂದ ಅನುಕೂಲ ಅಂತೀರ? ಹೌದು ಸರ್, ನಾವು ಹೊಲಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಈಗ ನಾವು ಮಳೆ ಬಂದ ತಕ್ಷಣ ಬೀಜ ಬಿತ್ತೋದಕ್ಕೆ ಒಳ್ಳೆ ಉಪಯೋಗ ಆಗುತ್ತೆ. ಮತ್ತೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿಗೆ ಏನಾದ್ರೂ ಕೊಟ್ಟಿಗೆ ಗೊಬ್ಬರ ಈ ತರ ಸಾವಯವ ಗೊಬ್ಬರಗಳಂತ ಕೊಡ್ತೀರ? ಹೌದು ಸರ್, ಕೊಡ್ತೀವಿ. ನಮ್ಮ ಅವೇ ಹಸುಗಳು ಸಾಕಿದೀವಿ, ಅದರಲ್ಲಿ ಬರ್ತಕ್ಕಂಥ ಸಗಣಿನ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಒಂದ್ಸತಿ ಅದನ್ನು ಹೊಲಕ್ಕೆ ಓಡಿಸ್ತೀವಿ. ಈಗ ಸಿರಿಧಾನ್ಯಗಳು ಬೆಳಿತೀವಿ ಅಂತಂದ್ರಲ್ಲ, ಹಾರ್ಕ, ನವಣೆ, ಊದ್ಲು, ಇವನ್ನೆಲ್ಲ ಈ ಬೀಜಗಳನ್ನ ಎಲ್ಲಿಂದ ತಗೊಂಡ್ಬರ್ತೀರ? ಸರ್, ನಾವು ಬೆಳೆದಿರ್ತೀವಲ್ಲ ಅದರಲ್ಲಿ ಒಳ್ಳೊಳ್ಳೆ ಇದನ್ನೆಲ್ಲ ನಾವು ಶೇಖರಣೆ ಮಾಡಿ ಇಟ್ಕೊಂಡು ಚೆನ್ನಾಗಿದ್ರೆ ಅದನ್ನೇ ಬಿತ್ತನೆ ಮಾಡ್ತೀವಿ. ಇಲ್ಲಾಂದ್ರೆ ಕೃಷಿ ಆಫೀಸಲ್ಲಿ ನಮ್ದು ಹೊಸದುರ್ಗ ತಾಲೂಕು ಆಗಿರೋದ್ರಿಂದ ಅಲ್ಲಿ ಕೃಷಿ ಆಫೀಸಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಸರ್, ಅಲ್ಲಿ ತಗೊಂಡ್ಬರ್ತೀವಿ. ಈ ಸಿರಿಧಾನ್ಯಗಳು ಬಿತ್ತನೆ ಅಂದ್ರೆ ಎತ್ತಿನ ಮುಖಾಂತರ ಬಿತ್ತನೆ ಮಾಡ್ತೀರಾ ಅಥವಾ ಈಗೆಲ್ಲ ಸಾಕಷ್ಟು ಜನ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರೆ, ಯಾವ್ದ್ರಿಂದ ಬಿತ್ತನೆ ಮಾಡ್ತಾರೆ? ಇಲ್ಲ ಸರ್, ನಾವು ಎತ್ತಿನಿಂದನೇ ಬಿತ್ತನೆ ಮಾಡ್ತೀವಿ. ಬೇಸಾಯ ಟ್ರ್ಯಾಕ್ಟರ್ ಅಲ್ಲಿ ಓಡಿಸಿರು, ಬಿತ್ತುವಾಗ ನಾವು ಎತ್ತುಗಳನ್ನೇ ಉಪಯೋಗಿಸ್ಕೊಂಡು ಬಿತ್ತನೆ ಮಾಡ್ತೀವಿ ಸರ್. ಈಗ ಕೆಲವು ರೈತರು ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರೆ, ನೀವು ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡ್ತಾರೆ, ಏನು ಅನುಕೂಲ ಅನ್ಸುತ್ತೆ? ಸರ್, ನಮಗೆ ಎತ್ತಿನಿಂದ ಬಿತ್ತನೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಸರ್. ಅದೇ ಟ್ರ್ಯಾಕ್ಟ್ರಿಯಿಂದ ಬಿತ್ತನೆ ಮಾಡೋದ್ರಿಂದ ಅದರಲ್ಲಿ ಉಳುಮೆ ಮಾಡಿದ್ದಾಗ ಬೀಜಗಳೆಲ್ಲ ತುಂಬ ಆಳಕ್ಕೆ ಹೋಗುತ್ತೆ. ಎತ್ತಿನಿಂದ ಮಾಡೋದ್ರಿಂದ ಮೇಲೆ ಇರುತ್ತೆ, ಮತ್ತೆ ಮಳೆ ಬಂದಾಗ ಚೆನ್ನಾಗಿ ಅದು ಮೊಳಕೆಯಾಗಿ ಸಸಿ ಬರುತ್ತೆ. ಬಿತ್ತನೆ ಸಂದರ್ಭದಲ್ಲಿ ಏನಾದರೂ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೀರ? ಇಲ್ಲ ಸರ್, ಬಿತ್ತವಾಗ ನಾವು ಉಪಯೋಗಿಸಲ್ಲ. ಫಸ್ಟೇ ನಾವು ನಮ್ಮ ಹಸುವಿನಿಂದ ಸಿಕ್ತಕ್ಕಂಥ ಗೊಬ್ಬರನ ಹಾಕಿ ಆಮೇಲೆ ಬಿತ್ತನೆ ಕೆಲಸ ಮಾಡ್ತೀವಿ. ಅಂದ್ರೆ ಸಗಣಿ ಗೊಬ್ಬರನೇ ಉಪಯೋಗಿಸ್ತೀರ? ಹೌದು ಸರ್, ಸಗಣಿ ಗೊಬ್ಬರನೇ ಉಪಯೋಗಿಸ್ತೀವಿ. ಬಿತ್ತಿದ ನಂತರ ಇದರಲ್ಲಿ ಅಂತರ್ ಬೇಸಾಯ, ಎಡೆಕುಂಟೆ ಅಂತ ಎಲ್ಲ ಹೊಡಿಬೇಕಾಗುತ್ತೆ. ಎಷ್ಟು ದಿವಸದಲ್ಲಿ ಹೊಡಿತೀರಾ, ಎಷ್ಟು ಸಾರಿ ಹೊಡಿತೀರಾ? ಹೌದು ಸರ್, ಈಗ ನಾವು ರಾಗಿಗೆಲ್ಲ 3 ಸರಿ ಎಡೆಕುಂಟೆ ಹೊಡಿತೀವಿ. ಬಿತ್ತಿದ ಸಸಿ ಕಾಣ್ತಾ ಇದೆ ಅಂತಂದ 1-10 ದಿವಸದಲ್ಲಿ 1 ಸರಿ ಹೊಡಿತೀವಿ. ಮತ್ತೆ ಅದಾದ 1 ವಾರಕ್ಕೊಂದ್ಸರಿ ಹೊಡಿತೀವಿ. ಮತ್ತೆ 1 ವಾರ ಹೊಡಿತೀವಿ ಸರ್. ಎತ್ತಿನಲ್ಲೇ ನಾವು ಎಡೆಕುಂಟೆನೂ ಹೊಡಿತೀವಿ ಸರ್. ಕಳೆ ಏನಾದರೂ ತೆಗಿತೀರಾ? ಇಲ್ಲ ಸರ್, ರಾಗಿಯಲ್ಲಿ ಆ ಥರ ಹೆಂಗೆ ಕಳೆ ಏನು ಬರಲ್ಲ. ಎಡೆಕುಂಟೆ ಹೊಡೆಯೋದೇ ಅದೇ ಕಾರಣಕ್ಕಾಗಿ, ಕಳೆ ಬರಬಾರ್ದು ಅಂತೇಳಿ ಎಡೆಕುಂಟೆ 3 ಸರಿ ಹೊಡಿತೀವಿ ಸರ್. ಈ ಸಾಲಿನ ಮಧ್ಯದಲ್ಲಿ ಇದ್ದಾಗ ಹೊಲದಲ್ಲೇ ಹೋದಾಗ ಹಿಂಗೆ ಕಿತ್ತಾಗ್ತಾ ಇರ್ತಾರ ಕಳೆ ತೆಗಿತೀರ? ಹೌದು ಸರ್, ಹೊಲದ ಹತ್ರ ಹೋದಾಗ ಈಗ ರಾಗಿ ನಮ್ದು ಹೆಂಗೆ ಹುಟ್ಟಿದೆ ಅಂತ ನೋಡೋಕ್ಕೆ ಅಂತ ಮನೆಯಿಂದ ಹೋದಾಗ ಮಧ್ಯೆ ಮಧ್ಯೆ ಇರತಕ್ಕಂಥ ಕಳೆಗಳನ್ನೆಲ್ಲ ಕೈಯಿಂದಲೇ ತೆಗೆದಾಕ್ತೀವಿ. ಈಗ ನಾವು ಯಾವುದೇ ಬೆಳೆಗಳನ್ನ ಬೆಳೆದ್ರು ಕೀಟ ರೋಗ ಬಾಧೆ ಕಂಡು ಬರ್ತಲೇ ಇರುತ್ತೆ. ಯಾವುದೇ ಈಗ ಬೆಳೆಗಳು ಬೆಳೆದ್ರು ಈಗೆಲ್ಲ ಕ್ರಿಮಿನಾಶಕಗಳು ಸಿಂಪಡಣೆ ಮಾಡ್ಬೇಕಾಗತ್ತೆ. ಈ ಸಿರಿಧಾನ್ಯಗಳಿಗೆ ಏನಾದರೂ ಕೀಟ ರೋಗದ ಬಾಧೆ ಕಂಡು ಬರ್ತಮ್ಮ? ಇಲ್ಲ ಸರ, ನಾವು ಸಿರಿಧಾನ್ಯನ ಇದಕ್ಕೆ ಸರ್ ನಾವು ಉಪಯೋಗ ಮಾಡ್ಬೇಕಂತ ಹೇಳೋದು, ಯಾಕಂದ್ರೆ ನಾವು ಜಾಸ್ತಿ ಮೆಡಿಸಿನ್ಸ್ನ, ಔಷಧಿ, ರಾಸಾಯನಿಕ ಗೊಬ್ಬರಗಳನ್ನ ನಾವು ಉಪಯೋಗಿಸಲ್ಲ. ಆದ್ರಿಂದಲೇ ನಾವು ಈ ಸಿರಿಧಾನ್ಯಗಳನ್ನ ನಾವು ಉಪಯೋಗಿಸ್ಬೇಕು ಅಂತ ಹೇಳೋದು ಸರ್. ಜಾಸ್ತಿ ಏನು ಉಪಯೋಗಿಸಲ್ಲ ಕೀಟನಾಶಕಗಳನ್ನು. ಈ ಸಿರಿಧಾನ್ಯಗಳು ಬೆಳೆಗಳು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗತ್ತಮ್ಮ? ಸರ್, 3 ತಿಂಗಳು ಬೇಕಾಗುತ್ತೆ. ನಾವು 3 ತಿಂಗಳಾದ ತಕ್ಷಣ ಅದನ್ನು ಕಟ್ ಮಾಡಿ, ಮಿಷಿನ್ ಇದ್ರೆ ಮಿಷಿನಲ್ಲಿ ಕೊಯ್ಸರ್ ಕೊಯ್ಸ್ತಾರೆ, ಅಥವಾ ಇನ್ನೂ ಚೆನ್ನಾಗಿ ನಮಗೆ ಅದ್ರಲ್ಲಿ ಸಿಗ್ಬೇಕಂದ್ರೆ ಮನುಷ್ಯರನ್ನ ಕರ್ಕೊಂಡೋಗಿ ಕೂಲಿ ಕೆಲಸದ ಕರ್ಕೊಂಡೋಗಿ ಕೊಯ್ಸ್ತೀವಿ ಸರ್. ಮಿಷಿನಿಂದ ಕೊಯ್ಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ 10-20% ಕಾಳುಗಳು ಸಿಡಿದು ಹಾಳಾಗುತ್ತೆ ಅಂತ ಹೇಳ್ತಾರೆ, ನಿಜ ಅನ್ಸುತ್ತಾ? ಹೌದು ಸರ್, ಹೌದು. ಯಂತ್ರಗಳೇ ಹಂಗೆ ಸರ್, ನಾವು ಏನು ಮಾಡೋಕ್ಕಾಗಲ್ಲ. ಮನುಷ್ಯರು ಕಟಾವು ಮಾಡಿದಾಗ ಅಷ್ಟು ವೇಸ್ಟ್ ಆಗಲ್ಲ, ಮಿಷಿನಿಂದ ವೇಸ್ಟ್ ಆಗೋದು ನಿಜ ಸರ್, ಆಗುತ್ತೆ. ಅಂದ್ರೆ ಈಗ ಕೂಲಿ ಕಾರ್ಮಿಕರು ಸಿಗೋದು ಸಮಸ್ಯೆ ಇರೋದ್ರಿಂದ ಹೆಚ್ಚಾಗಿ ರೈತರು ಎಲ್ಲ ಈ ಮಿಷಿನ್ ನಿಂದನೇ ಕಟಾವು ಮಾಡಿಸ್ತಾರ? ಹೌದು ಸರ್, ಈ ಕೂಲಿ ಕಾರ್ಮಿಕರು ಸಿಗದೆ ಇರೋದ್ರಿಂದ, ಆಮೇಲೆ ಆದಷ್ಟು ಬೇಗ ಕೆಲಸ ಆಗ್ಬೇಕು ಅನ್ನೋದ್ರಿಂದ ಮಿಷಿನ್ ಉಪಯೋಗಿಸಿ ಮಾಡ್ಕೊಂತೀವಿ. ಈಗೆಲ್ಲ ಎಲ್ಲಿ ಸರ್, ಅವಾಗೆಲ್ಲ 10-15 ಜನ ಕರೆದ್ರೆ ಬರ್ತಾ ಇದ್ರು, ಈಗ ಒಬ್ರು ಇಬ್ರು ಕರ್ಕೊಂಡ್ಬರೋದೇ ಕಷ್ಟ. ಮಿಷಿನ್ ಆದ್ರೆ 1-2 ದಿನ ಆಗೋ ಕೆಲಸ 1 ಗಂಟೆ ಮುಗ್ದೋಗುತ್ತೆ. ಇದರಿಂದ ಮಿಷಿನಲ್ಲಿ ಕಟಾವು ಮಾಡಿಸ್ತೀವಿ ಸರ್. ಈ ಕಟಾವ್ ಆದ ನಂತರ ಅದನ್ನೆಲ್ಲ ಎಷ್ಟು ದಿವಸ ಒಣಗಿಸ್ತೀರಾ? ಮಾರ್ಕೆಟಿಗೆ ತಲುಪಿಸ್ಬೇಕಾದ್ರೆ ಏನೇನು ಕ್ರಮಗಳು ಅನುಸರಿಸ್ತೀರ? ಸರಿ, ಕಟ್ ಮಾಡಿ ನಾವು ಅದು ಹುಲ್ಲೆಲ್ಲ ಚೆನ್ನಾಗಿ ಒಣಗಬೇಕಂತ 4 ದಿವಸ ಬಿಡ್ತೀವಿ ಭೂಮಿ ಮೇಲೆ. ಆಮೇಲೆ ಅದು ಚೆನ್ನಾಗಿ ಒಣಗಿದ ತಕ್ಷಣ ಮತ್ತೆ ಅದಕ್ಕೂ ಮಿಷಿನ್ ಬಂದಿದೆ ಸರ್. ಈಗ ಪೆಂಡಿ ಕಟ್ಟಿಸ್ತೀವಿ ಹುಲ್ಲನ್ನೆಲ್ಲ, ಅದ್ರ ಮೂಲಕ ಕಟ್ಟಿಸ್ಬಿಟ್ಟು ಮನೆಗೆ ತಗೊಂಡೋಗ್ತೀವಿ ಸರ್. ಕೊಯ್ಸಿದ್ದೆಲ್ಲ ಮಿಷಿನಲ್ಲಿ ಒಂದು ಕಡೆ ರಾಗಿ ಬರುತ್ತೆ, ಹುಲ್ಲೆಲ್ಲ ಇನ್ನೊಂದು ಕಡೆ ಒಣಗಿಸ್ಬಿಟ್ಟು ನಾವು ಕಟ್ಟಿ ತಗೊಂಡೋಗ್ತೀವಿ ಸರ್ ಮನೆಗೆ. ಹುಲ್ಲನ್ನೆಲ್ಲ ಏನು ಮಾಡ್ತೀರಾ? ನಮ್ಮನೆಗೆ ಸಾಕಿರ್ತಕ್ಕಂಥ ಹಸು ಎಮ್ಮೆ ದನಗಳಿಗೆಲ್ಲ ಉಪಯೋಗ ಆಗುತ್ತೆ ಸರ್, ಹಂಗಾಗಿ ನಾವೇ ಇಟ್ಕೊಂತೀವಿ. ಜಾಸ್ತಿ ಆದರೆ ಅದನ್ನು ಮಾರಾಟ ಮಾಡ್ತೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು. ಈಗ ಸಿರಿಧಾನ್ಯಗಳನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಮ್ಮ? ಸಿರಿಧಾನ್ಯಗಳನ್ನೆಲ್ಲ ನಾವು ನಮ್ಮ ತಾಲೂಕು ಹೊಸದುರ್ಗ ತಾಲೂಕಲ್ಲೇ ಮಾರಾಟ ಮಾಡ್ತೀವಿ. ಮತ್ತು ಅದರಿಂದ ನಾವು ಸಿರಿಧಾನ್ಯ ಅಂದರೆ ಒಂದೇ ಥರ ಮಾಡಲ್ಲ ಸರ್, ಅದರಲ್ಲಿ ಬೇಕಾದಂಗೆ. ಈಗ ಸಾವೆ ಸಿರಿಧಾನ್ಯ, ಅದನ್ನ ನಾವೇನು ಮಾಡ್ತೀವಿ, ಅನ್ನ ಊಟ ಮಾಡೋರು ಅನ್ನಕ್ಕಾಗಿ ಬಳಸ್ಕೊಂತಾರೆ. ಈಗ ಮಕ್ಕಳೆಲ್ಲ ಬೇಡ ಅಂದರೆ ಅದಕ್ಕೆ ಅದರ ಅವಲಕ್ಕಿ ಬಂದಿದೆ ಅದರದ್ದು, ಅದೆಲ್ಲ ಈಗ ನಮ್ಮ ಮೇಡಮ್ಮರ್ ಇದ್ದಾರೆ, ನಮ್ಮ ಶೋಭಕ್ಕರ್ ಇದ್ದಾರೆ, ಅವ್ರ ಸಹಾಯ ತಗೊಂಡು ನಾವು ಅದರಿಂದ ಅವಲಕ್ಕಿ ಮಾಡಿ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಥರ. ಈಗೆಲ್ಲ ನೋಡಿ ಸರ್, ಈ ಇದು ಗೀ ಆ ಥರದವೆಲ್ಲ ತಿಂದು ಮಕ್ಕಳು ತುಂಬ ಆರೋಗ್ಯದ ಗಂಭೀರ ಸ್ಥಿತಿ ಅನುಭವಿಸ್ತಿದ್ದಾರೆ. ಈಗ ವಾಂತಿ ಬಂದ್ಬಿಡ್ತಾನೆ ಸರ್ ಅವ್ನು ತಿಂದರೆ. ಅದನ್ನ ನಾವೇನ್ ಮಾಡ್ತೀವಿ, ಅದನ್ನೇ ಕೊಡಿಸ್ತೀವಿ, ಯಾಕೆಂದ್ರೆ ಬೇಗ ಸಿಗುತ್ತೆ ಅದು ನಮ್ಮ ಕೈ. 5-10 ರೂಪಾಯಿ ಕೊಟ್ರೆ ಸಿಗುತ್ತೆ ಅಂತಂದ್ಬಿಟ್ಟು ನೀರಲ್ಲಿ ಹಾಕಿ ಏನೋ ಮಸಾಲೆ ಪೌಡರ್ ಕೊಟ್ಟಿರ್ತಾರೆ, ಅದನ್ನ ಹಾಕ್ಬಿಡೋದು ಕೊಡೋದು. ಸರ್, ನನ್ನ ಮಗಳಿಗೇನೆ ಅದು ತಿಂದ ತಕ್ಷಣ ಹೊಟ್ಟೆ ನೋವು ಬರೋದು, ನಮಗೆ ಅದು ಅನುಭವನೇ ಇಲ್ಲ. ಒಂದು ವಾರದಲ್ಲಿ ನಾವು 2-3 ಸರಿ ತರಿಸ್ಕೊಂಡು ತಿಂತಾ ಇದ್ಲು. ಯಾಕೆ ಹಿಂಗಾಗ್ತಿದೆ ಅಂತ ಅಂದಾಗ ಅವಾಗ ತಿನ್ಸಿದ್ಮೇಲೆ ಅಬ್ಸರ್ವ್ ಮಾಡಿದ್ವಿ, ಹಿಂಗ ಹೊಟ್ಟೆ ನೋವು ಬರ್ತಾ ಇತ್ತು. ಅದಕ್ಕೆ ಮತ್ತೆ ಕೊಡದೇನೆ ನಾವು ನೋಡಿದ್ವಿ, ಅದು ಅವಾಗ ಸರಿಯಾಯಿತು. ಅವಾಗ ಏನು ಮಾಡಿದ್ವಿ, ಈ ಥರ ಸಿರಿಧಾನ್ಯನ ನಾವು ಈ ಖಾರ ಹಚ್ಚಿಬಿಟ್ಟು, ಸಾವೆ ಅವಲಕ್ಕಿ ಅಂತ ಬರುತ್ತೆ, ಅದಕ್ಕೆ ಶೇಂಗಾ ಬೀಜ ಬೆಳ್ಳುಳ್ಳಿ ಖಾರದ ಪುಡಿ ಎಲ್ಲ ಹಾಕಿ ಖಾರ ಹಚ್ಚಿಬಿಟ್ಟು ಕೊಟ್ರೆ ತಿಂತಾರೆ, ಅದರಿಂದ ಯಾವುದೇ ತೊಂದರೆ ಆಗಿಲ್ಲ ಸರ್. ಸಿರಿಧಾನ್ಯಗಳಿಂದ ಇನ್ನೂ ಏನೇನು ಥರ ಮೌಲ್ಯವರ್ಧನೆ ಮಾಡ್ತೀರ? ಅದೇ ಸರ್, ಅವಲಕ್ಕಿ ಈಗ ಅದನ್ನ ತಿಂಡಿಗೆ ಬಳಸ್ಬೋದು, ಮತ್ತೆ ಅನ್ನಕ್ಕಾಗಿ ಬಳಸ್ಬೋದು, ಮತ್ತೆ ಸ್ನ್ಯಾಕ್ಸಿಗಾಗಿ ಬಳಸ್ಬೋದು. ದಿನನಿತ್ಯ ತಿಂಡಿ ಅಂದರೆ ಈ ದೋಸೆ ಪಡ್ಡು ಇಡ್ಲಿ ಈ ಥರ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆ. ಅದರಿಂದ ಅವಲಕ್ಕಿಯಾಗಿ ಬಳಸ್ಬೋದು, ಮತ್ತೆ ಅಕ್ಕಿಯಾಗಿ ಬಳಸ್ಬೋದು, ಈ ಥರ ನಾನಾ ಥರ ಮಾಡ್ತೀವಿ ಸರ್ ನಾವು. ಅಂದರೆ ನಾವು ಈಗ ಹೊರಗಡೆ ಸಿಗ್ತಕ್ಕಂಥ ಮಾಮೂಲು ಈ ಅಕ್ಕಿ ತಿನ್ನೋದಕ್ಕೂ ನಾವು ಈ ಸಿರಿಧಾನ್ಯದ ಅಕ್ಕಿಗಳನ್ನ ಬಳಸೋದಕ್ಕೂ ಆರೋಗ್ಯದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಓ, 100% ಸರ್. ಅದರಲ್ಲಿ ಮಾತ್ರ ಹೊರಗಿನ ಅಕ್ಕಿಗೂ ಈ ಅಕ್ಕಿಗೂ ತುಂಬ ಈಗ ನಾವೇ ಸರ್, ನಾವು ಆರೋಗ್ಯವಾಗಿದ್ದರೂ ಕೂಡ ಒನ್ ಟೈಮ್ ನಾವು ಸಾವಕ್ಕಿ ಈ ಥರ ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ ಸರ್. ಅಂದ್ರೆ ನೀವು ಸಿರಿಧಾನ್ಯ ಬೆಳೆದು ಮಾರಾಟ ಮಾಡೋದಲ್ದೆ ನಿಮ್ಮ ಮನೆಯಲ್ಲೇನೂ ಉಪಯೋಗಿಸ್ತೀರಾ? ಹೌದು ಸರ್, ಮಾರಾಟ ಮಾಡೋದಲ್ದೇ ಮನೆಗೂ ಈಗ ನಾವು ಚೆನ್ನಾಗಿದ್ರೆ ಅಲ್ವ ಸರ್, ಮುಂದೆ ನಾವು ಆ ಥರ ಮಾಡೋದು ಕೆಲಸನ, ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ನಾವು ಸಿರಿಧಾನ್ಯ ಉಪಯೋಗಿಸ್ಲೇಬೇಕು ಸರ್. ಹಂಗಾಗಿ ಅದನ್ನ ಅನ್ನ ಆಗಿ ಉಪಯೋಗಿಸ್ತೀವಿ, ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ತೀವಿ ಸರ್. ಈ ಸಿರಿಧಾನ್ಯಗಳನ್ನೆಲ್ಲ ಇಲ್ಲೇ ಹೊಸದುರ್ಗದಲ್ಲೆಲ್ಲ ಮಾರಾಟ ಮಾಡ್ತೀವಿ ಅಂತಂದ್ರೆ ಏನ್ ರೇಟ್ ಸಿಗ್ತಾ ಇದೆ ಸರ್? ಸಿರಿಧಾನ್ಯಕ್ಕೆಲ್ಲ ಅದೇ ಈ ಅವಲಕ್ಕಿ ತರ ಮಾಡಿ ಮಾಡ್ತೀವಿ, 1-40 ರೂಪಾಯಿ ಪ್ಯಾಕೆಟ್ ಈ ತರ ಮಾಡಿ ಮಾರ್ತಾ ಇದ್ದೀವಿ. ಸಿರಿಧಾನ್ಯ ಸಾವೆ ನವಣೆನೆ ಮಾಡಿದಾಗ ರೇಟ್ ಕಡಿಮೆ ಸಿಗುತ್ತೆ ಅಂತೀರ? ಹೌದು ಸರ್, ರೇಟ್ ಕಮ್ಮಿ ಸಿಗುತ್ತೆ, ಮತ್ತೆ ಇದನ್ನ ಉಪಯೋಗಿಸರೇ ಕಮ್ಮಿ ಸರ್, ಇದ್ರ ಬಗ್ಗೆ ತಿಳ್ಕೊಂಡೇ ಇರೋರೇ ಜಾಸ್ತಿ ಜನ ಇರೋದು. ಈಗ ನಾವು ನಮ್ಮ ಕಡೆ ಈಗ ನಮಗೆ ಗೊತ್ತಿರೋರಿಗೆ ಮಾತ್ರ ಹೇಳ್ಕೊಡ್ತೀವಿ, ಬೇರೆ ಎಲ್ಲ ಈಗ ಮಕ್ಕಳಿಗೆ ಬೇಗ ಸಿಗೋ ಬಿಸ್ಕೆಟ್ಟು ಬ್ರೆಡ್ಡು ಇದೆಲ್ಲ ತಿನ್ಸ್ಬಿಟ್ಟು ಆರೋಗ್ಯನ ಹಾಳು ಮಾಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಳಕೆ ಕಡೆನೂ ಹೆಚ್ಚು ಜನರು ಆಸಕ್ತಿ ವಹಿಸ್ತಾ ಇದಾರೆ. ಈ ಕೊರೋನಾ ಇವೆಲ್ಲ ಬಂದಾಗಿನಿಂದ ನಾವು ಈ ಸಿರಿಧಾನ್ಯಗಳನ್ನ ಹೆಚ್ಚು ಬಳಸೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಅಂತಂದ್ಬಿಟ್ಟು ಇತ್ತೀಚೆಗೆ ಸಿರಿಧಾನ್ಯಗಳ ಬಳಸೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಹೌದು ಸರ್, ಸಿರಿಧಾನ್ಯ ಬಳಸ್ತಾ ಇದಾರೆ ಅಂದ್ರೆ ನಮಗೆ ಕೇಳಕ್ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಈಗ ನೋಡಿ ಸರ್, 30 ವರ್ಷಕ್ಕೆ ಶುಗರ್ ಈ ತರ ಬಂದ್ರೆ ಮಕ್ಕಳು ಏನ್ ಸಾಧನೆ ಮಾಡಕ್ಕಾಗುತ್ತೆ ಹೇಳಿ? ಈಗ ಓದ್ಕೊಂಡು ಹೋದಂಗೆ 28-25-30 ವರ್ಷಕ್ಕೆ ಶುಗರ್ ಬಂದ್ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಈ ಸಿರಿಧಾನ್ಯದ ಹೆಸರು ಕೇಳಿರೆ ಒಂಥರ ನಮಗೆ ಸಂತೋಷ ಆಗುತ್ತೆ ಸರ್. ಇದನ್ನ ಎಲ್ಲರೂ ಹೆಚ್ಚೆಚ್ಚು ಬಳಸಬೇಕು. ಅಂದ್ರೆ ಅದೇ ಈ ತರ ಒಂದೇ ಅಲ್ಲ, ತರ ತರವಾಗಿ ಅದರಲ್ಲಿ ಇದಾಗುತ್ತೆ ಸರ್, ಅದನ್ನೆಲ್ಲ ಅವ್ರು ಉಪಯೋಗಿಸ್ಕೋಬೇಕು. ಈಗೆಲ್ಲ ಸಾಕಷ್ಟು ಹಳ್ಳಿಗಳಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಬಂದಿದ್ದಾವೆ, ಮತ್ತೆ ಮಹಿಳೆಯರು ನೀವೆಲ್ಲ ಒಂದು ಗುಂಪು ಮಾಡ್ಕೊಂಡು ಈ ಸಿರಿಧಾನ್ಯಗಳನ್ನೆಲ್ಲ ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ಇವನ್ನೆಲ್ಲ ಉಪಯೋಗಿಸ್ಬೇಕಂತೆಲ್ಲ ಸಾಕಷ್ಟು ಅನುಕೂಲ ಮಾಡ್ಕೊಳ್ತಾರೆ ಮಹಿಳೆಯರು. ಇದೆಲ್ಲ ಅನುಕೂಲ ಆಗ್ತಾ ಇದೆ ನಿಮ್ಗೆ ಅನ್ಸುತ್ತೆ? ಹೌದು ಸರ್, ಅನುಕೂಲ ಆಗ್ತಿದೆ. ಈಗ ನಾವು ಸಹ ನಮ್ದು ಒನ್ ಸ್ತ್ರೀ ಒನಕ್ಕೆ ಒಬ್ಬವ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದೀವಿ ಸರ್. ಇದ್ರಲ್ಲಿ ನಾವು 20 ಜನ ಇದೀವಿ. 20 ಜನನೂ ಕೂಡ ಮೇಡಮ್ ಅವರು ಶೋಭಕ್ಕರ್ ಇದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನಾವು ಸಿರಿಧಾನ್ಯದ್ದು ಮಾಡ್ತಾ ಇದೀವಿ ಸರ್. ಅನುಕೂಲ ಆಗ್ತಾ ಇದೆ? ಹೌದು ಸರ್, ಅನುಕೂಲ ಆಗ್ತಿದೆ. ಅದನ್ನ ತರಿಸ್ಕೊಂಡ್ಬಿಟ್ಟು ನಾವು ಅದರಲ್ಲೇ ಅವಲಕ್ಕಿ ಮಕ್ಕಳಿಗೆ ಸ್ನ್ಯಾಕ್ಸ್ ತರ ಎಲ್ಲ ಮಾಡ್ಕೊಡ್ತಾ ಇದೀವಿ. ಮತ್ತೆ ಅದನ್ನು ತಾಂಡೋಗ್ ಮನೆಗೆ ಬಳಸರು ಸಹ ಬಳಸ್ತಿದ್ದಾರೆ, ಅದರಿಂದ ಅನುಕೂಲ ಆಗ್ತಿದೆ. ಮತ್ತೆ ಈ ಕೃಷಿ ಜೊತೆಗೆ ಬೇರೆ ಏನ್ ಕೆಲಸ ಮಾಡ್ತಾರ? ಕೃಷಿ ಜೊತೆಗೆ ಮತ್ತೆ ಹಸುಗಳು ಸಾಕಿದೀವಿ ಸರ್, ಹೈನುಗಾರಿಕೆ ಮಾಡ್ತೀವಿ. ಇದರಿಂದ ನಮಗೆ ಹೊಲಗಳಿಗೆ ಗೊಬ್ಬರನೂ ಆಗುತ್ತೆ, ನಮಗೆ ಇದರಿಂದ ಮನೆಗೆ ಹಾಲು ಮಾರ್ತೀವಿ, ಮತ್ತೆ ಇದರಿಂದ ಬೆಣ್ಣೆ ತುಪ್ಪ ಬೆಣ್ಣೆನೂ ಕೂಡ ಮಾರ್ತೀವಿ. ಇದರಿಂದ ಜೀವನ ಸಾಗಿಸ್ತಾ ಇದೀವಿ. ಹಸು ಸಾಕಾಣಿಕೆ ಅಂದ್ರೆ ಯಾವ ತರ ಹಸು ಸಾಕಾಣಿಕೆ? ನಾಟಿ ಹಸು ಅಥವಾ ಮಿಶ್ರ ತಳಿ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ರು? ಸರ್, ನಾಟಿ ಹಸು ಮಾಡ್ತಿದೀವಿ. ಅದ್ರ ಜೊತೆಗೆ ಈಗ ಬೇಕು ನಮಗೆ, ಇನ್ನು ನಮಗೆ ಶಕ್ತಿ ಇದೆ ಅಂತಂದ್ರೆ ಇನ್ನು ಮಿಶ್ರ ತಳಿಗಳನ್ನು ಸಿಂಧಿ ಈ ತರ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಹಾಲು ಕರಿಯೋದು ದಿನ ಬೆಳಿಗ್ಗೆ, ಹಾಲು ನಮಗೆ ಎಷ್ಟು ಬೇಕೋ ಅಷ್ಟು ಮನೇಲಿ ಇಟ್ಕೊಂಡು ಡೈರಿ ಕೂಡ ಆಗ್ತಿದ್ವಿ ಸರ್. ಈಗ ಅವಕ್ಕೆಲ್ಲ ಹುಲ್ಲು ಆಹಾರ ಎಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂತೇವೆ? ಅದೇ ಸರ್, ಈಗ ನಾವೇ ರಾಗಿ ಇವನ್ನೆಲ್ಲ ಬೆಳೆಯೋದ್ರಿಂದ ನಮಗೇನು ಹುಲ್ಲಿಗೇನು ತೊಂದರೆ ಆಗ್ತಾ ಇಲ್ಲ ಸರ್. ಅದನ್ನೇ ಹುಲ್ಲನ್ನ ನಾವು ಶೇಖರಣೆ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ದನಗಳಿಗೆ ಹಾಕ್ತೀವಿ, ಹಂಗಾಗಿ ಯಾವುದೇ ತೊಂದರೆ ಆಗ್ತಿಲ್ಲ. ಹಸು ಸಾಕಕ್ಕೂ ಕೂಡ ನಮಗೇನು ತೊಂದರೆ ಇಲ್ಲ ಸರ್. ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತಮ್ಮ? ಒಂದು 8-10 ಲೀಟರ್ ಹಾಲು ಸಿಗುತ್ತೆ ಸರ್. ಅದನ್ನ ನಾವು ಮನೆಗೆ ಇಟ್ಕೊಂಡ್ಬಿಟ್ಟು ಉಳಿದಿದ್ದೆಲ್ಲ ಡೈರಿಲಿ ಹಾಕ್ತೀವಿ ಸರ್. ಡೈರಿಲಿ ಹಾಕೋದ್ರಿಂದ 1 ಲೀಟರ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ? ಡೈರಿ ರೇಟು ನಿಮಗೆ 30 ರೂಪಾಯಿ ಲೀಟರ್ ಒಂದು ಲೀಟ್ರ್ ಸಿಗ್ತಿದೆ. ಮತ್ತೆ ಸರ್ಕಾರದಿಂದನೂ ಸಹಾಯಧನ ಸಿಗ್ತಾ ಇದೆ, ಹಂಗಾಗಿ ನಾವು ಪರವಾಗಿಲ್ಲ ಅನ್ನಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಮತ್ತೆ ಹೈನುಗಾರಿಕೆಯಿಂದ ಇಷ್ಟೊಂದು ಅನುಕೂಲ ಇದ್ದಾಗ ಈ ಮಿಶ್ರ ತಳಿ ಹಸುಗಳು ಹೆಚ್ಚಫ್ ಜರ್ಸಿ ಈ ತರ ಇನ್ನೊಂದು 2-3 ಹಸು ಕಟ್ಕೊಂಡ್ರೆ ಅನುಕೂಲ ಆಗುತ್ತಲ್ಲ, ಯಾಕೆ ಮಾಡಬಾರ್ದು? ಅಂದ್ರೆ ಸರ್, ಈಗ ಮಾಡ್ತಾರೆ ಬೇರೆಯವರು ಎಲ್ಲ ಮಾಡ್ತಾರೆ, ನಮಗೆ ನಮ್ಮ ಶಕ್ತಿ ಇದ್ದಷ್ಟು ನಾಟಿ ಹಸು ಆದರೆ ಯಾವುದು ತೊಂದರೆ ಇರಲ್ಲ. ಜಾಸ್ತಿ ಕಾಯಿಲೆಗಳು ರೋಗಗಳು ಇವನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಆದ್ರಿಂದ ನಾವು ಇದೇ ತರ ಹೋಗ್ತಾ ಇದ್ದೀವಿ. ಹೈನುಗಾರಿಕೆ ಮಾಡ್ಬೇಕಂದ್ರೆ ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ, ಎಷ್ಟು ಗಂಟೆಗೆ ಹೇಳ್ತೀರಾ? ಅದಕ್ಕೆಲ್ಲ ಆಹಾರ ನೀರು ಅದನ್ನೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ತೀರಾ? ಪ್ರತಿದಿನ 5 ಗಂಟೆಗೆ ಎದ್ದಳ್ಳೇಬೇಕು ಸರ್ ಬೆಳಿಗ್ಗೆ. ಅದೆಲ್ಲ ಸಗಣಿ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಹಸುಗಳನ್ನೆಲ್ಲ ಸ್ನಾನ ಮಾಡಿಸಿ ಅವಕ್ಕೆ ಮೇವು ಮತ್ತೆ ಹಿಂಡಿ ಅಂತ ಸಿಗುತ್ತೆ ಸರ್, ಅದನ್ನ ತಗೊಂಬಂದು ನೆನೆಸಿ ಕೊಡ್ತೀವಿ, ನೀರು ಕುಡಿಸ್ತೀವಿ, ಹುಲ್ಲು ಹಾಕ್ತೀವಿ. ಮತ್ತೆ ಮೇಯಿಸೋಕ್ಕೆಲ್ಲ ನಮ್ಮ ಹೊಲಗಳು ಇರೋದ್ರಿಂದ ಅಲ್ಲೇ ಮೇಯಿಸ್ಕೊಂಡು ಹೋಗ್ತೀವಿ ಸರ್. ಹುಲ್ಲೆಲ್ಲ ನಿಮ್ಮ ಜಮೀನಲ್ಲಿ ಬೆಳೆದಿದ್ದೆ ಸಾಕಾಗುತ್ತೆ, ಮತ್ತೆ ಹೊರಗಡೆಯಿಂದ ಏನಾದರೂ ಕೊಂಡ್ಕೊಳ್ತೀರ? ಇಲ್ಲ ಸರ್, ನಮ್ಮ ಜಮೀನಲ್ಲಿ ಬೆಳೆದಿದ್ದೆ ಸಾಕಾಗುತ್ತೆ. ಮತ್ತೆ ಈ ಟೈಮಲ್ಲೆಲ್ಲ ಈ ಮಳೆ ಬಂದು ಹಸಿರಾಗಿರುತ್ತೆ, ಅದು ಹೊಲದೊಳಕ್ಕೆ ಬಿಟ್ಟು ಬಂದರೆ ಅವು ಮೇಯ್ಕೊಂತ ಇರ್ತವೆ ಸರ್. ಮತ್ತೆ ಸಗಣಿ ಸಿಗುತ್ತಲ್ಲ, ನಿಮ್ಮ ಜಮೀನಿಗೆ ಉಪಯೋಗಿಸ್ತಾರೆ, ಅದನ್ನು ಏನಾದರೂ ಮಾರಾಟ ಮಾಡ್ತೀರ? ಇಲ್ಲ ಸರ್, ನಮ್ಮ ಜಮೀನಿಗೆ ಉಪಯೋಗಿಸ್ತೀವಿ. ಮತ್ತೆ ತೆಂಗಿನ ತೋಟಗಳಿಗೆ ಹಾಕ್ತೀವಿ, ಮಾರಾಟ ಏನು ಮಾಡಲ್ಲ. ಈ ಕೃಷಿ ಹೈನುಗಾರಿಕೆ ಜೊತೆಗೆ ಈ ತೆಂಗಿನ ಬೆಳೆ ಇದೆ ಅಂತಂದ್ರೆ ಎಷ್ಟೆಕರೆ ತೆಂಗಿನ ಬೆಳೀತಾ ಇದ್ರ ಸರ್? ಈಗ ಒಂದು 2-3 ಎಕರೆಲ್ಲಿದೆ. ಅದು ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಹಾ, ಚೆನ್ನಾಗಿ ಬರ್ತಿದೆ ಸರ್, ಚೆನ್ನಾಗಿ ಬರ್ತಿದೆ. ಏನ್ ಮಾಡಿದ್ರು ರೈತರದು ಸ್ವಲ್ಪ ಬೆಲೆಗಳೆಲ್ಲ ಕಮ್ಮಿ, ಆದ್ರಿಂದ ಬೆಳೀತಾ ಇದೀವಿ. ಮತ್ತೆ ಮುಂದಿನ ಏನೇನು ಬೇರೆ ಬೇರೆ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ ಸರ್? ಉದ್ದೇಶ ಏನೋ ಇದೆ ಬೆಳಿಬೇಕು ಅಂತ. ಈಗ ಅಳಗಿಡ ಅಳಕಾಯಿ ಹಾಕ್ತಿವಿ ಮನೆಯಲ್ಲಿ, ಅರಳು, ಅದೇ ಅರಳೆಣ್ಣೆ ಮಾಡ್ತೀವಲ್ಲ, ಅದು ಅದನ್ನ ನಾವೇನ್ ಮಾಡ್ತೀವಿ ಪ್ರತ್ಯೇಕವಾಗಿ ಏನ್ ಹಾಕಲ್ಲ. ಈಗ ಶೇಂಗಾ ಬೆಳಿತೀವಿ, ಶೇಂಗಾದಲ್ಲಿ 4 ಸಾಲಿಗೊಂದು ಅಂತ ಅಕಡಿ ಬೆಳೆಯಾಗಿ ಬೆಳಿತೀವಿ. ಅದು ನೋಡಿ ಸರ್, ನಾವೇ ಓನಾಗಿ ಮಾಡ್ಕೊಂತೀವಿ ಮನೆಗೆ, ಅದರಿಂದ ನಾವು ಅದೇ ಖರ್ಚಿಲ್ಲ. ಆಮೇಲೆ ಔಷಧಿ ಹೊಡಿ, ಹುಳ ಆಗುತ್ತೆ, ಗೊಬ್ಬರ ಹಾಕೋನಂಗಿಲ್ಲ. ಅದನ್ನ ನಾವು ಒಣಗಿದ ತಕ್ಷಣ ತೆನೆನೆಲ್ಲ ಮುರ್ಕೊಂಬರ್ತೀವಿ, ಮುರ್ಕೊಂಬಂದು ಒಂದು ಚೀಲಕ್ಕೆ ಕಟ್ಟಿರ್ತೀವಿ. ಮತ್ತೆ ಒಂದು ವಾರ ಆದಮೇಲೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಬಿಸಿಲಿಗೆ ಒಣಗಿಸ್ತೀವಿ. ಒಣಗಿಸಿ ಅದ್ರ ಮೇಲೆ ನಾವೇ ನಡೆದಾಡಿ ಕಾಲಲ್ಲಿ ಉಜ್ಜಿ ಅಥವಾ ಏನಾದ್ರು ಉಜ್ಜ ಮಣಿ ಇರುತ್ತೆ ಅದರಲ್ಲಿ ಉಜ್ಜಿರು ಕೂಡ ನಮಗೆ ಅಳ್ಕಾಳು ಸಿಗುತ್ತೆ. ಅದನ್ನೆಲ್ಲ ಕೇರಿ ತೂರಿ ನೀಟ್ ಮಾಡಿ ಕಾಳು ತಕ್ಕಂತೀವಿ. ನೋಡಿ ಸರ್, ಅಳ್ಳಿಟ್ಟರೆ ಎಂದೂ ಅದೇನು ನಷ್ಟ ಇಲ್ಲ, ಅದೆಂದು ಕೊಳಿಯಲ್ಲ, ಅದೆಂದು ಹುಳ ಆಗಲ್ಲ. ಅದರಿಂದ ನಾವು ಎಷ್ಟು ದಿನನಾದ್ರೂ ಇಟ್ಕೊಂಡು ಎಣ್ಣೆ ಮಾಡಿಸ್ಕೋಬೋದು, ಜಾಸ್ತಿ ಆದರೆ ಮಾರಾಟ ಮಾಡ್ಬೋದು, ಅದರಿಂದಲೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಅರಳು ಬೆಳೆಯೋದ್ರಿಂದ ಸಾಕಷ್ಟು ಅನುಕೂಲ ಅಂತೀರ? ಹೌದು ಸರ್, ಅರಳು ನಾವು ಹಾಕಿದೀವಿ, ಈಗ ಶೇಂಗಾ ಹಾಕಿದ್ವಿ, 3 ತಿಂಗಳು ಬೆಳೆ ಶೇಂಗಾ ಕಟ್ ಮಾಡ್ಕೊಂಡ್ವಿ. ಇದು 1 ವರ್ಷ ಇರುತ್ತೆ ನಮಗೆ, ಒಂದು 4 ಲೈನ್ ಇದ್ರೂ ಕೂಡ ಮನೆಗಾಗಿ ಮತ್ತೆ ಮಾರಾಟನೂ ಮಾಡ್ತೀವಿ. ಅದರಿಂದ ಅರಳೆಣ್ಣೆ ಸಿಗುತ್ತೆ, ಒಳ್ಳೆ ಎಣ್ಣೆ ಸಿಗುತ್ತೆ. ಈ ತರಕಾರಿ ಹೂವು ಈ ತರ ಬೆಳೆದ್ರು ಸಾಕಷ್ಟು ದಿನ ಪ್ರತಿ ದಿವಸ ದುಡ್ಡು ಬರುತ್ತೆ, ಆ ಕಡೆ ಆಸಕ್ತಿ ಇಲ್ವಾ ನಿಮಗೆ? ಇದೆ ಸರ್ ಆಸಕ್ತಿ ಇದೆ, ಅದನ್ನ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ತರಕಾರಿ ಹೂಗಳನ್ನು ಹಾಕ್ಬೋದು, ಹಾಕಿದ್ರು ಕೂಡ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್, ಚೆನ್ನಾಗಿರುತ್ತೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಈ ಕೃಷಿಯಲ್ಲೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತಮ್ಮ ನಿಮಗೆ? ಮನೆಯಲ್ಲಿ ನಾವು 3 ಜನ ಇದೀವಿ ಸರ್. ನಮ್ಮ ಮನೆಯವರು ಚೆನ್ನಾಗಿ ಸಹಾಯ ಮಾಡ್ತಾರೆ, ಅವ್ರ ಮಾರ್ಗದರ್ಶನದಿಂದಲೇ ನಾವು ಇಷ್ಟೆಲ್ಲ ಮಾಡೋಕ್ಕಾಗಿರೋದು. ಆಮೇಲೆ ಬೇಸಾಯ ಎಲ್ಲ ಮಾಡಿಕೊಡ್ತಾರೆ, ಹಂಗಾಗಿ ನಾವು ಕೂಡ ಮಾಡ್ತಾ ಇದೀವಿ ಸರ್. ಈ ಮಹಿಳಾ ಸಂಘಗಳೆಲ್ಲ ಮಾಡ್ಕೊಂಡು ಪ್ರತಿ ವಾರ ಪ್ರತಿ ತಿಂಗಳು ಇಷ್ಟೆಲ್ಲ ಉಳಿತಾಯ ಅಂತದಂತ ಏನಾದರೂ ಮಾಡ್ತಾ ಇದ್ರ? ಹೌದು ಸರ್, ನಮಗೆ ಮಹಿಳಾ ಸಂಘ ಮಾಡ್ಕೊಂಡೇ ನಾವು ಅಭಿವೃದ್ಧಿ ಹೊಂದ್ತಾ ಇರೋದು. ಈಗ ಒಂದೇ ಸರಿ ಕೈಯಲ್ಲಿ ದುಡ್ಡಿರಲ್ಲ, ಯಾರೂ ಕೂಡ ಕೂಡಿಟ್ಕೊಳಕ್ಕಾಗಲ್ಲ ಸರ್. ನಾವು ಪ್ರತಿ ವಾರ ವಾರ ಸಂಘ ಮಾಡ್ತಾ ಇದ್ದೀವಿ, ಅದರಿಂದ ಬರ್ತಕ್ಕಂಥ ಹಣನ ಏನು ಮಾಡ್ತೀವಿ, ಯಾರಿಗಾರು ಆಪತ್ತಿದ್ರೆ, ಈಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ತೋಟಕ್ಕೆ, ಅಥವಾ ಏನಾದ್ರು ಒಂದು ಮಿಷಿನರಿ ವರ್ಕ್ಗಳಿಗೆ ಬಳಸ್ಕೊಂತೀವಿ. ಆಮೇಲೆ ಅದನ್ನು ಅದಕ್ಕೆ ಬಡ್ಡಿ ಸಹ ಕಟ್ತೀವಿ ಸರ್. ನಾವು 2% ಬಡ್ಡಿ ಥರ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಿದ್ವಿ. ಅದರಿಂದ ನಮಗೆ ತುಂಬ ಅನುಕೂಲ ಆಗ್ತಿದೆ. ಕಷ್ಟ ಬಂದಾಗ ಬೇರೆಯವ್ರನ್ನ ಕೇಳೋದಕ್ಕೆ ನಾನು ಆ ಸಂಘದಲ್ಲೇ ಸಹಾಯ ಪಡ್ಕೊಂಡು ಅಲ್ಲಿಗೆ ಬಡ್ಡಿ ಕಟ್ಟಿದ್ರೆ ನಮ್ಮ ಸಂಘನೂ ಬೆಳೀತಾ ಇರುತ್ತೆ, ನಮಗೂ ಅನುಕೂಲ ಆಗುತ್ತೆ ಅಂತ. ಹೌದು ಸರ್, ನಮ್ಮ ಈಗ ತಕ್ಷಣಕ್ಕೆ ನಮಗೆ ಈ ವಾರದಲ್ಲಿ ದುಡ್ಡು ಬೇಕಂದರೆ ಬೇರೆಯವ್ರ ಹತ್ರ ಹೋದರೆ ಸಿಗಲ್ಲ ಸರ್ ಎಲ್ಲೂ. ಅದು ಮೊದಲೇ ರೈತರಿಗೆ ಅಂದರೆ ಯಾರು ಹಿಂದೆ ಮುಂದೆ ನೋಡ್ತಾರೆ. ನಾವು ಈ ಥರ ಸಂಘ ಮಾಡ್ಕೊಂಡಿರೋದ್ರಿಂದ ನಮಗೆ ಅದೇ ಕೂಡಿಟ್ಬಿಟ್ಟು ಒಬ್ರಿಗೆ ಕೊಡ್ತೀವಿ ಅವಶ್ಯಕತೆ ಇದ್ದವರಿಗೆ, ಮತ್ತೆ ಅವ್ರಿಗೆ ಅದಕ್ಕೆ ಬಡ್ಡಿನೂ ಕೊಡ್ತಾರೆ. ಇದರಿಂದ ನಮ್ಮ ಸಂಘದ್ದು ದುಡ್ಡು ಸಹ ಬೆಳೀತಾ ಹೋಗುತ್ತೆ. ಇದರಿಂದ ನಾವು ಉಪಯೋಗಿಸ್ಕೊಂಡು ಅನುಕೂಲ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಎಷ್ಟು ವರ್ಷದಿಂದ ಈ ಥರ ಸಂಘ ಮಾಡ್ಕೊಂಡು ಇದರಲ್ಲೆಲ್ಲ ಈ ಥರ ಕಟ್ಕೊಂಡು ಹಣದ ಉಳಿತಾಯ ಮಾಡ್ತಾ ಇದ್ರ? ಸರ್, ನಾವು ಒಂದು 7-8 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಹಾಂ, ಮಾಡ್ತಾ ಇದ್ದೀವಿ. ತುಂಬ ನಾನೇ ಅದಕ್ಕೆ ಪ್ರತಿನಿಧಿ ಆಗಿದ್ದೀನಿ. 20 ಜನ ಸೇರ್ಕೊಂಡ್ಕೊಡ್ತಾ ಇದ್ದೀವಿ, ಅದರಿಂದ ನಮಗೆ ತುಂಬ ಒಳ್ಳೆ ಅನುಕೂಲ ಆಗ್ತಿದೆ. ಪ್ರತಿನಿಧಿಯಾಗಿ ನಿಮ್ಮ ಕೆಲಸ ಏನಿರುತ್ತೆ? ಅದೇ ಸರ್, ನಾವು ಪ್ರತಿ ವಾರನೂ ಕೂಡ ಎಲ್ಲರೂ ಬರಕ್ಕೆ ಈ ಒಂದು ಟೈಮಿಂಗ್ಸ್ ಮಾಡಿದ್ದೀವಿ. ನೈಟು 8:30 ಬನ್ನಿ ಅಂತ ಹೇಳ್ತೀವಿ, ಎಲ್ಲರೂ ಬರ್ತಾರೆ. ಅದನ್ನೆಲ್ಲ ದುಡ್ಡು ಇಸ್ಕೊಂಡ್ಬಿಟ್ಟು ಯಾರಿಗೆ ಅವಶ್ಯಕತೆ ಇದೆ, ಏನು ತಗೋಬೇಕು ಅಂತೆಲ್ಲ ಕೇಳಿ ಅವರಿಗೆ ಕೊಡಿಸ್ತಾ ಇದ್ದೀವಿ. ಇದರಿಂದ ನಮಗೆ ಅನುಕೂಲ ಆಗ್ತಿದೆ. ಈಗ ಹೆಣ್ಮಕ್ಳಲ್ಲೆಲ್ಲ ಸಾಕಷ್ಟು ಈ ಥರ ಸಂಘಗಳು ಮಾಡ್ಕೊಂಡು ಭಿನ್ನಾಭಿಪ್ರಾಯಗಳು ಬರ್ತವೆ, ನಿಮ್ಮ ಸಂಘ ಎಲ್ಲ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ? ಸರ್, ಇದು ಇದ್ದಿದ್ದೆ ಎಲ್ಲ ಸಂಘಗಳಲ್ಲೂ, ಅದರಲ್ಲೂ ನಮ್ಮ ಸಂಘದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ವಿ, ಎಲ್ಲರೂ ಹಂಗೆ ಸ್ಪಂದಿಸ್ತಿದ್ದಾರೆ. ಆಮೇಲೆ ಈ ಸಿರಿಧಾನ್ಯದ್ದು ಇದನ್ನೆಲ್ಲ ಸಹ ನಾವು ಎಲ್ಲ ಶೇರ್ ಮಾಡ್ಕೊಂಡು ಮಾಡ್ತಿದ್ದೀವಿ ಸರ್. ಈ ಮಹಿಳಾ ಸಂಘಗಳಲ್ಲಿ ಸಾಕಷ್ಟು ಉಪಕಸಬುಗಳು ಮಾಡ್ತಾರೆ, ಕೆಲವರು ಊದ್ಬತ್ತಿ ಮಾಡೋದು, ಕೆಲವರು ರೊಟ್ಟಿ ಮಿಷಿನ್ ಹಾಕಿ ರೊಟ್ಟಿ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನೀವೇನಾದರೂ ಉಪಕಸಬುಗಳನ್ನ ಅಳವಡಿಸ್ಕೊಂಡಿದ್ದೀರಾ? ಹಾಂ, ಅದೇ ಸರ್, ನಾವೀಗ ಸಿರಿಧಾನ್ಯದ್ದೇ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಮೇಡಮ್ ಅವರು ಇದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಅದೇ ಅವಲಕ್ಕಿ ಮಾಡೋದು, ಅದನ್ನು 1/2 ಕೆಜಿ 1/4 ಕೆಜಿ ಈ ಥರ ಕವರ್ ಮಾಡೋದು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಉಪಯೋಗ ಆಗ್ತಿದೆ. ಅದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಅದೇ ಸರ್, ನಾವು ಹಿಂಗ್ ವಸ್ತುರ್ಗದಲ್ಲಿ ಕೇಳ್ಕಂತೀವಿ ಸರ್, ಹಿಂಗೆ ಒಂದು ಅಂಗಡಿಗಳಲ್ಲಿ ಹೋಗಿ ಇಂಟ್ರೆಸ್ಟ್ ಇದ್ದವರು, ಈಗ ಸಿರಿಧಾನ್ಯದ ಬಗ್ಗೆ ತಿಳಿದಂಥವ್ರು ಎಲ್ಲ ಅದನ್ನು ತಗೊಂಡು ಉಪಯೋಗಿಸ್ತಾರೆ. ಇದರಿಂದ ಅನುಕೂಲ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ನಮಗೆ ಆಗ್ಬೇಕು ಸರ್, ಅದು ಆಗ್ತಿಲ್ಲ. ಇನ್ನ ಸಿರಿಧಾನ್ಯದ ಎಲ್ಲರಿಗೂ ತಿಳಿಸ್ಬೇಕು ಅಂತ ನಮ್ಮ ಆಸೆ. ಇದನ್ನ ಯಾರು ಕೇಳ್ತಿದಾರೋ ಅವರು ಸಿರಿಧಾನ್ಯದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮುಂದಿನ ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ? ಅದೇ ಸರ್, ಈ ಶುಗರ್ ಅನ್ನ ಕಾಯಿಲೆ ಕೇಳಿದ್ರೆ ತುಂಬಾ ಭಯ ಆಗ್ತಿದೆ. ಒಂದು ಊರಲ್ಲಿ ಕನಿಷ್ಠ ಏನಿಲ್ಲ ಅಂದ್ರು ಒಂದು 100% 90% ಅಂತೂ ಎಲ್ಲರಿಗೂ ಶುಗರ್ ಇದೆ. ಅದು ಚಿಕ್ಕ ವಯಸ್ಸಿಗೆ ಇದೆ. ಇದನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ನಮಗಂತೂ ತುಂಬಾ ಆಸೆ ಸರ್. ಇದಕ್ಕೆಲ್ಲರೂ ನಮಗೆ ಅವಕಾಶ ಮಾಡಿಕೊಡ್ಬೇಕು, ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಬೇಕು, ಗೊತ್ತಿಲ್ದವ್ರಿಗೆ ಹೇಳ್ಬೇಕು, ಸ್ಕೂಲ್ಗಳಲ್ಲೆಲ್ಲ ಹೇಳ್ಬೇಕು. ಇದನ್ನೇ ಬೇಕಾದ್ರೆ ಒಂದು 10 ನಿಮಿಷ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟ್ ಥರ ಹೇಳ್ಕೊಟ್ರು ಏನು ತೊಂದರೆ ಇಲ್ಲ ಸರ್. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಸಿರಿಧಾನ್ಯ ಬೆಳೆದಂತ ರೈತರಿಗೆ ಅನುಕೂಲ ಆಗುತ್ತೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಇಷ್ಟೊಂದು ಆಸಕ್ತಿಯಿಂದ ಮಹಿಳೆಯಾಗಿ ಕೃಷಿ ಮಾಡ್ತೀರಾ, ಹೈನುಗಾರಿಕೆ ಮಾಡ್ತೀರಾ, ಸಂಘಗಳ ಸಂಸ್ಥೆಗಳಲ್ಲೆಲ್ಲ ಭಾಗವಹಿಸ್ತಿರ್ತೀರಾ, ಈಗಿನ ಮಹಿಳೆಯರು ಈ ಕೃಷಿ ಕಡೆಗೆ ಅಷ್ಟೊಂದು ಆಸಕ್ತಿ ವಹಿಸೋದಿಲ್ಲ, ಬಿಸಿಲಾಗಿ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನಮಗೆಲ್ಲ ಕಷ್ಟ, ತುಂಬ ಕಷ್ಟ, ಕೃಷಿ ಬದುಕು ಅಂತಾರೆ, ಅಂತ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಸರ್, ಅದು ಕಷ್ಟ ಅಂತ ಏನಿಲ್ಲ. ನಾವು ಯಾವ ಥರ ಬೆಳೆಸ್ಕೊಂತೀವೋ ಮನ್ಸು ಆ ಥರ ಹೋಗುತ್ತೆ. ಈ ಕೊರೋನಾ ಬಂತು ಸರ್, ಈಗ 2 ವರ್ಷದಲ್ಲಿ ತುಂಬ ಕೊರೋನಾ ಬಂದ್ಬಿಟ್ಟು ಊಟಕ್ಕೂ ಸಹ ನಾವು ತೊಂದರೆ ಆಗೋ ಸ್ಥಿತಿ ಬಂತು. ಅವಾಗ ನೋಡಿ ಸರ್, ಪಟ್ಟಣಗಳಿಂದೆಲ್ಲ ಬಂದ್ಬಿಟ್ಟು ಹಳ್ಳಿಲಿ ಇರೋ ಮನೆಗಳು ಎಲ್ಲ ರೆಡಿ ಮಾಡಿಸ್ಕೊಂಡು ಇರ್ತಕ್ಕಂಥ ಜಮೀನೆಲ್ಲ ರಿಪೇರಿ ಮಾಡಿಸ್ಕೊಂಡು ಈಗ ನೋಡಿ ಅಲ್ಲಿ ಕೈ ಕೊಟ್ಟರು, ಪೇಟೆಯಲ್ಲಿ ಕೈ ಕೊಟ್ಟರು, ನಮ್ಮ ಭೂಮಿ ತಾಯಿ ನಮಗೆ ಕೈ ಕೊಡಲಿಲ್ಲ. ಈಗ ಎಷ್ಟೋ ಮಕ್ಕಳು ಬಂದು ಈಗ ನಮ್ಮ ಅಕ್ಕರ ಮಗನೇ ಬಂದ್ಬಿಟ್ಟು ಅವನು ಇಂಜಿನಿಯರಿಂಗ್ ಮಾಡಿದ್ದ, ಈ ಕೃಷಿ ಬಗ್ಗೆ ಆಸಕ್ತಿ ಇರೋದಕ್ಕೆ ಮನೆಗೆ ಬಂದ್ಬಿಟ್ಟು ಅವನು ಬೇಸಾಯ ಮಾಡ್ತಾ ಇದ್ದಾನೆ, ಅದರಿಂದ ಒಳ್ಳೇದಾಗಿದೆ. ಹೈನುಗಾರಿಕೆ ಮಾಡ್ತಿದ್ದಾನೆ. ಓದಬಾರ್ದು ಅಂತಿಲ್ಲ ಸರ್, ವಿದ್ಯೆ ಬೇಕು ಮನುಷ್ಯನಿಗೆ, ವಿದ್ಯೆ ಬೇಕು, ಪ್ರಪಂಚದ ಜ್ಞಾನ ತಿಳ್ಕೊಳಕ್ ಬೇಕು. ಆಮೇಲೆ ಶ್ರೀಮಂತ ರೈತರಾಗಬೇಕು ಅಂದರೆ ವಿದ್ಯೆ ಬೇಕು. ಈಗ ರೈತರೇ ನಾವು, ನಮಗೇನು ಗೊತ್ತಿಲ್ಲ, ನಾವು ಹೊರಗೆ ಹೋಗೊಂದು ಔಷಧಿ ತರೋದು ಗೊತ್ತಿಲ್ಲ, ಇದಕ್ಕೆ ಎಷ್ಟು ಬೆಲೆ ಅಂತ ಗೊತ್ತಿಲ್ಲ ಅಂದರೆ ಅದಕ್ಕೂ ಬೆಲೆ ಇಲ್ಲ. ನಾವು ಅದಕ್ಕೆ ಓದ್ಬಿಟ್ಟು ನಾವು ಬೆಳೆ ಬೆಳೆಯೋದ್ರಿಂದ ತುಂಬ ಅನುಕೂಲ ಇದೆ ಸರ್. ಈ ಕಾರ್ಯಕ್ರಮ ಕೇಳಂತ ರೈತ ಮಹಿಳೆಯರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಅದೇ ಸರ್, ನಮ್ಮ ಫೋನ್ ನಂಬರ್ ಇದೆ, ಹೇಳ್ತೀವಿ, ಊರ ಅಡ್ರೆಸ್ ಇದೆ, ಹೇಳ್ತೀವಿ ಸರ್. ಫೋನ್ ನಂಬರ್ ಹೇಳ್ರಿ. ನಮ್ಮ ಫೋನ್ ನಂಬರ್ ಸರ್ 7259848674. ರೈತ ಬಂಧವರೇ, ಇದು ಎಸ್ ಎಂ ರೇಖಾ ಅವರ ಮೊಬೈಲ್ ಸಂಖ್ಯೆ 7259848674. ರೇಖಾ ಅವರೇ, ನಿಮ್ಗೆ ಎಷ್ಟು ಜನ ಮಕ್ಕಳು? ಸರ್, ನಂಗೆ ಒಬ್ಳೆ ಮಗಳು. ಕೃಷಿ ಬದುಕಲ್ಲಿ ಏನಾದರೂ ಸಹಾಯ ಮಾಡ್ತಾರ? ಹೌದು ಸರ್, ಅವರು ಶಾಲೆಗೆ ಹೋಗ್ತಾಳೆ. ಏನು ಹೇಳಿರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಹೆಚ್ಚೆಚ್ಚು ಕೃಷಿಯಲ್ಲಿ ತೊಡಸ್ಕೊಂಡ್ರೆ ನಮ್ಮದು ಶ್ರೀಮಂತ ಕೃಷಿ ಆಗುತ್ತೆ. ಈ ಆಸಕ್ತಿ ಇಲ್ಲ ಅಂದ್ರೂ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳಕಾರು ಪ್ರಯತ್ನ ಪಡ್ಬೇಕು ಸರ್. ನಾವೇನೋ ತಿಂದ್ವಿ, ಏನೋ ಮಾಡಿದ್ವಿ, ಹಿಂಗಂದ್ರೆ ಆಗಲ್ಲ. ಆರೋಗ್ಯ ದೃಷ್ಟಿಯಿಂದ ನಾವು ತಿಳ್ಕೊಳ್ಳೇಬೇಕು ಕೃಷಿ ಬಗ್ಗೆ. ಕೃಷಿನ ಯಾವತ್ತೂ ಕಡೆಗಣಿಸಿ ನೋಡಬಾರ್ದು ಸರ್. ಅದಿದ್ರೆ ನಾವು ಮುಂದೆ, ಈಗ ನಮಗೆ ಈಗ ದುಡ್ಡು ಎಷ್ಟೇ ಇರ್ಬೋದು ಸರ್, ಈಗ ಹತ್ತು ತಿನ್ನಕ್ಕೆ ಬರುತ್ತಾ? ಇಲ್ಲ, ರೈತರು ಬೆಳೆದಂತ ಅನ್ನನೇ ನಾವು ತಿನ್ನೋದು. ಅದರಿಂದ ಕೃಷಿ ಬಗ್ಗೆ ಎಲ್ಲರೂ ಒಲವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಕೃಷಿಯಲ್ಲಿ ಹಾ ಸರ್, ಅದರಿಂದಲೇ ನಾವು ಜೀವನ ಮಾಡ್ತಾ ಇರೋದು ಅಂತಂದ್ರೆ ಉಳಿತಾಯದ ಬಗ್ಗೆ ಕೇಳಂಗೆ ಇಲ್ಲ. ಈಗೆಲ್ಲ ಪ್ರತಿಯೊಂದಕ್ಕೂ ನಾವು ಕೃಷಿಯಿಂದಲೇ ನಂಬಂತಕ್ಕಂಥ, ಈಗ ರಾಗಿ ಬೆಳೆದಿದ್ದೀವಿ, ಈಗ ಅದನ್ನು ಮಾರಾಟ ಮಾಡ್ತೀವಿ, ಅದರಿಂದ ಬರ್ತಕ್ಕಂಥ ದುಡ್ಡಲ್ಲಿ ನಾವು ಮನೆಗೆ ಬೇಕಾದಂಥ ಸಾಮಾನುಗಳಾಗಲಿ ಅಥವಾ ಏನಾದ್ರು ಬೇಕಂದ್ರೂ ತಗೊಂತೀವಿ ಸರ್. ಈಗ ನನ್ನ ಮಗಳು ಓದಿಸ್ತಿರೋದೇ ನಾವು ಕೃಷಿ ಮಾಡೇ, ಬೇರೆ ಇನ್ನೇನು ಇಲ್ಲ ನಮಗೆ, ಕೃಷಿಯಿಂದಲೇ ನಾವು ಬದುಕ್ತಾ ಇರೋದು. ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ? ಹೌದು ಸರ್, ಸಂತೋಷ ನೆಮ್ಮದಿ ಕೊಟ್ಟಿದೆ. ಅದರಲ್ಲೂ ನಾವು ಓದಿದ್ದೀವಿ ಸರ್, ಓದಿದ್ರು ಕೂಡ ನಾವು ಕೃಷಿಯಲ್ಲಿ ನೆಮ್ಮದಿ ಕಾಣ್ತಾ ಇದ್ದೀವಿ. ಬಹಳ ಸಂತೋಷ ರೇಖಾ ಅವರು, ಇದುವರೆಗೂ ನೀವು ಈ ಸಿರಿಧಾನ್ಯ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಹೌದು ಸರ್, ಕೃಷಿ ಬಗ್ಗೆ ನನ್ನನ್ನು ನನ್ನ ಮಾಹಿತಿಗಳನ್ನು ಹಂಚ್ಕೊಳಕ್ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದುವರೆಗೂ ಸಿರಿಧಾನ್ಯ ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳು. ಈ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಸ್ಎಂ ರೇಖಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಕೇಳುಗರೆ, ನಾಳೆ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಕೇಳುವಿರಿ ತೋಟಗಾರಿಕೆ ಬೆಳೆ ಉತ್ಪಾದನೆಯಲ್ಲಿ ನೀರು ನಿರ್ವಹಣೆಯ ಪ್ರಾಮುಖ್ಯತೆ. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಚೈತನ್ಯ, ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ. ನಂತರ ಸಿರಿಧಾನ್ಯಗಳನ್ನು ಬೆಳೆದು ಬಳಸಿ ಆರೋಗ್ಯ ಸುಧಾರಣೆ ಕಂಡುಕೊಂಡಿರುವ ಚಿತ್ರದುರ್ಗದ ಕೃಷಿಕ ಸಿಎಚ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ತದನಂತರ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವ, ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗೆ ಸಂದರ್ಶನ. ಜೊತೆಗೆ ಜನಪದ ಗೀತೆಗಳನ್ನು ಆಲಿಸುವಿರಿ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಕಂಡೆ ನೋವ ತಂಗಿ ನಾನೊಂದ ಮುಗಿನಲ್ಲಿರುವುದೇ ನತ್ತೋಂದ ಮುಗಿನಲ್ಲಿರುವುದೇ ನತ್ತೋಂದ ಮತ್ತು ಕಂಡೆ ನೋವ ತಂಗಿ ನಾನೊಂದ ಮುಗಿನಲ್ಲಿರುವುದೇ ನತ್ತೋಂದ ಮುಗಿನಲ್ಲಿರುವುದೇ ನತ್ತೋಂದ ಮುಗಿನಲ್ಲಿರುವುದೇ ನತ್ತೋಂದಾ